ಅದಕ್ಕೆ ನಾವು ಯಾವ ರೀತಿ ಜೈವಿಕನಲ್ಲಿ ಯಾವ ರೀತಿ ಹತೋಟಿ ಮಾಡ್ಕೋಬೇಕು, ಏನ್ ಹಾಕ್ಬೇಕು, ಎಷ್ಟು ಬಿಡಬೇಕು, ಅದಕ್ಕೆ ಎಷ್ಟು ಲೀಟರ್ ಹಾಕಬೇಕು, ಈ ರೀತಿ ಎಲ್ಲಾನು ಅವ್ರನ್ನ ಏನ್ ಮಾಡ್ಕೊಂಡು ಮತ್ತೆ ನನ್ನ ಸ್ವಂತ ಅನುಭವದಿಂದ ನಾನು ಇಷ್ಟು ಲೀಟರ್ ಹಾಕಿದ್ರೆ ಏನಾಗುತ್ತೆ, ಇಷ್ಟು ಲೀಟರ್ ಹಾಕಿದ್ರೆ ಏನಾಗುತ್ತೆ, ಹಿಂಗ್ ಸ್ವಂತ ಅನುಭವದಿಂದ ಟ್ರೈಕೋಟರ್ಮ ಸುಡೋಮನಸ್ ಮತ್ತು ಬ್ಯಾಕ್ಟೀರಿಯಾ ಇವುಗಳನ್ನು ಕೊಡೋದ್ರಿಂದ ಜೈವಿಕನಲ್ಲಿ ಕೊಳೆ ರೋಗ ಹತೋಟಿ ಮಾಡ್ಕೊಂಡೆ. ಮತ್ತೆ ಟ್ರೈಕೋಟರ್ಮ ಸುಡೋಮನಸ್ ಕೊಡೋದ್ರಿಂದ ಬ್ಲೈಟ್ ಅಂತೀರ ಸರ್ ನೀವು ಅರಿಶಿನದಲ್ಲಿ, ಅದಕ್ಕೆ ಬೆಂಕಿ ರೋಗ ಅಂತಾರೆ ನಮ್ಮ ಆಡ ಭಾಷೆಯಲ್ಲಿ, ಆ ಬ್ಲೈಟ್ ಕಂಟ್ರೋಲ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡೆ. ಮತ್ತೆ ಎಲಿ ಸುರಳಿ ರೋಗ ಬರುತ್ತೆ, ಅಲ್ಲಿ ತ್ರಿಪ್ಸು ಮತ್ತು ನುಷಿ ಇರುತ್ತೆ, ಅದು ಮೆಟ್ರಾಜಿಯಮ್ ಬೇರೆ ಭಾಷೆಯನ್ನ ಮತ್ತು ವೈಟಿಸಿಲಿಯಂ ಲೆಖಾನಿಯ ಕೊಡೋದ್ರಿಂದ ಹತೋಟಿಯಲ್ಲಿ ಬರುತ್ತೆ. ಅದೇ ನಮ್ಮ ನೈಸರ್ಗಿಕವಾಗಿ 1-5 kg ಉಳ್ಳಾಗಡ್ಡಿನ 10 liter ಗೋಮೂತ್ರ 10 liter ಮಜ್ಜಿಗೆಯಲ್ಲಿ ಒಂದು ವಾರ ಕಳಿಸಿ, ಉಳ್ಳಾಗಡ್ಡಿ ಅದನ್ನ ಮಿಕ್ಸಿಗೆ ಹಾಕೊಂಡು ಒಂದು ವಾರ ಕಳಿಸಿ ಅದನ್ನ ಸ್ಪ್ರೇ ಕೊಡೋದ್ರಿಂದ ನಮ್ಮಲ್ಲಿ ಅರಿಶಿನದಲ್ಲಿ ಸುರುಳಿ ರೋಗ ಬರುತ್ತಲ್ಲ, ತ್ರಿಪ್ಸ್ ಮತ್ತು ನುಷಿ ಏನಂತವು, ಅದು ನಿವಾರಣೆ ಆಗುತ್ತೆ. ಮತ್ತೆ ಕಬ್ಬಿನಲ್ಲಿ ಬರುವಂತಹ ಬಿಳಿ ಉಣ್ಣೆನು ನಿವಾರಣೆ ಆಗುತ್ತೆ. ಕಬ್ಬು ಮತ್ತು ಪೇರ್ಲೆ ಗಿಡಕ್ಕೆ, ಸೀಬೆ ಗಿಡಕ್ಕೆ ಬಹಳ ಬಹಳ ಸರ್ ಅದು ಬಿಳಿ ಉಣ್ಣೆ. ಅಂತವನ್ನೆಲ್ಲಾನು ನಾವು ಬಹಳ ಇದು ಮಾಡ್ಕೊಂಡು ಎಲ್ಲಾನು ಇದು ಮಾಡ್ಕೊಂಡಿವಿ. ಮತ್ತೆ ಇದು ಮೆಕ್ಕೆಜೋಳದಲ್ಲಿ ಸುಳಿ ಕೊರಕ ಹುಳ ಬರುತ್ತೆ, ಅದಕ್ಕೆ ಒಂದು 10-12 ತರ ಗಿಡಮೂಲಿಕೆ ಎಲೆಗಳನ್ನು ಹಾಕೊಂಡು ಗಿಡಮೂಲಿಕೆ ಬೆಳೆಸಿಕೊಂಡು ಅದನ್ನು ನಿವಾರಣೆ ಮಾಡಿಕೊಂಡೆ. ಯಾವ ಗಿಡಮೂಲಿಕೆ ಬಳಸಿದ್ರಿ? ಪಪ್ಪಾಯಿ, ಸೀತಾಫಲ, ಚಿತ್ರಂಗ, ಮಧುಗುಣಿಕಿ, ಮತ್ತ ಮಗರಾಣಿ, ಕೆಂಪೌಡ್ಲ, ಅಮೃತ ಬಳ್ಳಿ, ಚದುರಂಗ, ಎಕ್ಕಿದೆಲೆ, ಉಸಲಕ್ಕಿ, ಹಿಂಗೆ ಕೆಂಪು ಕನಗಲ, ಹಿಂಗ 16 ಎಲೆಗಳನ್ನ ಬಳಸಿ. ಮತ್ತೆ ಇದೇ ಹೇಳಿದನಲ್ರಿ ಅದೇನು ಕಲ್ನಾರು, ಕತ್ತಾಳೆ, ಗಾದಾಳಿ, ಗಾಮೆಲೆ ಅಂತವಲ್ಲ, ಅದಕ್ಕೂ ಕೂಡ ಸೇರಿಸಿ ಅದನ್ನ ಮಾಡ್ಕೊಂಡೆ. ಚೆಂಡು ಹಾಕುತ್ತಿದ್ದೆ ಇದಕ್ಕೆ. ಈಗೇನು ನೀವು ಇಷ್ಟೆಲ್ಲಾ ಮೂಲಿಕೆಗಳನ್ನ ಹೇಳದ್ರಲ್ಲ, ನಿಮ್ಮ ಹೊಲದ ಸುತ್ತಮುತ್ತಲು ಈ ಮೂಲಿಕೆಗಳು ಬೆಳೆಯುದಾಗ್ಲಿ ಅಥವಾ ಈಗೇನು ಸುತ್ತಮುತ್ತಲು ನಮ್ಮ ರೈತರಿಗೆ ಈ ಎಲ್ಲ ಮೂಲಿಕೆಗಳು ಸರಳವಾಗಿ ಸಿಗ್ತಾವಂತೀರಿ? ಅದೇನು ಧಾರಾಳವಾಗಿ ಸಿಗ್ತಾವ, ಏನ್ ತೊಂದರೆ ಇಲ್ಲ. ಮತ್ತೆ ಈಗ ಒಂದೆರಡು ಸಿಗದಿದ್ರೆ ಏನ್ ತೊಂದರೆ ಇಲ್ಲ, ಅದು ಸಿಗಲೇಬೇಕಂತೇನಿಲ್ಲ. ಮತ್ತೆ ನಮ್ಮಲ್ಲಿ ದನಕರುಗಳು ಸಾಯೋದು ಯಾವ್ದಾದ್ರು ಇದ್ರೆ ಅದನ್ನ ಸಹಿತ ನಾನು ವೇಸ್ಟ್ ಮಾಡಲಾರ್ದೆ ನಮ್ಮ ಅಜ್ಜ ನಮ್ಮ ತಂದೆ ಏನ್ ಮಾಡ್ತಿದ್ರು, ಇಂಥ ತೆಂಗಿನ ಗಿಡ, ಮಾವಿನ ಮರ, ಅದನ್ನ ಹೂಳುದ್ರ ಕಾಯಿ ಫಸಲು ಬಹಳ ಬರುತ್ತೆ ಸರ್. ಅದು ಒಂದ್ ಗಿಡ ಆದ್ರೆ ನಾನು ಈ ಗಿಡ ಹಿಂಗೆ ಬಂತು, ಇಷ್ಟಂಗ್ ಫಸಲು ಬಂತು ಅಂತ ನಾನು ವಿಚಾರಿಸಿದಾಗ ನನಗದು ಕಲ್ಪನೆ ಆಗ್ತಿತ್ತು. ಅಂದ್ರೆ ಇದು ಒಂದೇ ಗಿಡಕ್ಕೆ ಕೊಡಬಾರದು, ನಾನು ಇಡೀ ಬೆಳೆ ಕೊಡಬೇಕು ಅಂತ ಹೇಳಿ ಅದನ್ನ ಒಂದ್ ಡ್ರಮ್ಮಿಗೆ ಹಾಕೊಂಡು ಅದಕ್ಕೆ ಒಂದ್ ಗೋಮೂತ್ರ, ಮಜ್ಜಿಗೆ, ನಮ್ಮಲ್ಲಿ ಗಿನ್ಸಾಲ ವೇಸ್ಟ್ ಆಗಿ ಉಳಿತಾವ, ಹಾವು, ಮತ್ತ ಹಳ್ಳಿ ಗಿಡ, ಅಲ ಗಿಡ, ಬಣ್ಣಿ ಗಿಡ, ಕೆಳಗಿನ ಮಣ್ಣು, ಬೂದಿ, ಬೆಲ್ಲ, ಹಿಂಗ ಪಪ್ಪಾಯಿ ಹಾಲಾಕ್ತೀನಿ ಸರ್. ಪಪ್ಪಾಯಿ ಹಾಲಾಕೋದ್ರಿಂದ ನನಗದ ಎಲ್ಲ ಎಲುಗಿಲು ಕರಿಗಿ ದ್ರವಣ ಆಗಿಬಿಡುತ್ತೆ. ದ್ರವಣ ಆಗ್ತದೆ ಸರ್. ಮತ್ತೆ ಅದು ಸಿಗದಿದ್ರೆ ಯಾರಾದ್ರೂ ಯೂನಿಯನ್ ಜಮ್ ಟ್ಯಾಬ್ಲೆಟ್ ಹಾಕೋಬಹುದು. ಮತ್ತೆ ನಾನು ಅದಕ್ಕೆ ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಒಳಮುಚ್ಕ ಹೊರಮುಚ್ಕ ಅಂತೀವಿ, ಅವನ್ ಎರಡೂ ಸೇರಿಸಿ ಹಾಕ್ತೀನಿ, ಅದಕ್ಕೂ ಇದಾಗುತ್ತೆ ಸರ್. ಶಿವಾನಂದ ಅವರು, ಈಗೇನು ನೀವು ಮೂಲಿಕೆಗಳನ್ನ ಹೇಳದ್ರಿ, ಆಮೇಲೆ ಇವೇನು ಜೈವಿಕ ಗೊಬ್ಬರಗಳನ್ನ ಹೇಳದ್ರಿ, ಇವುಗಳನ್ನ ನೀವು ಇದನ್ನ ಈ ರೋಗಕ್ಕೆ ಬಳಸಬೇಕು ಅಂತೇಳಿ ಅಥವಾ ಯಾವ ರೀತಿ ತಯಾರು ಮಾಡಬೇಕು ಅಂತೇಳಿ ಏನಾದ್ರೂ ಬರೆದು ರೆಡಿ ಮಾಡಿ ಇಟ್ಟಿದ್ದೀರಾ? ಅಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುವಂತದ್ದು. ಈಗ ಒಂದ್ ವೇಳೆ ಹೇಳಬೇಕು ಅಂತಂದಾಗ ಕೆಲವೊಮ್ಮೆ ನೆನಪರೆ ಹೋಗ್ಬಿಡ್ತಾವ, ಅದಕ್ಕೆ ಏನಾದ್ರೂ ನೀವು ವ್ಯವಸ್ಥೆ ಮಾಡ್ಕೊಂಡಿರಿ? ಒಂದ್ಸಲ ಬಹಳ ಕಷ್ಟಪಟ್ಟು ನಮ್ಮಲ್ಲಿ ಕನ್ನೇರಿ ಅಜ್ಜಾರು ನನ್ನ ಈ ರೀತಿ ಮಾಡ್ತಾನಂತ ನಮ್ಮ ಸಾವಯವ ಗ್ರೂಪ್ ಅಂದು ಒಂದು ಕಮ್ಯುನಿಟಿ ಅಂತ ಇರುತ್ತ ಸರ್, 4-6 ಜನ 16 ಜನ ಹಿಂಗ ಕಮ್ಯುನಿಟಿ ಇರುತ್ತ ಅಂತಲ್ಲಿ ಕೇಳ್ಕೊಂಡು ಶಿವಾನಂದ ಗಣಿ ಅವರು ಒಬ್ರು ಇಲ್ಲಿ ಕುಮದೋ ತಾಲೂಕು ಪುಳಿಯಲ್ಲಿ ಸಾವಯವ ಮಾಡ್ತಾರಂತ ಸ್ವಲ್ಪ ಬಹಳ ದೊಡ್ಡ ಪ್ರಮಾಣದಾಗ ಮಾಡ್ತಾರಂತ ಏನೋ ಕೇಳ್ಕೊಂಡು ಅವ್ರು ನಮ್ಮ ತೋಟಕ್ಕೆ ಬಂದ್ರು. ನಾನೇನು ಅವ್ರನ್ನ ಕಸಿದ್ದಿಲ್ಲ ಏನಿಲ್ರಿ ಸರ್. ಮತ್ತ ಆಸಕ್ತಿ ಐತ್ರಿ ಅವ್ರಿಗೆ ಸಾವಯವ ಮೇಲೆ. ಅಂದಾಕ್ಷಣ ಅವ್ರು ನಮ್ ತೋಟಕ್ ಬಂದ್ರು, ಅಂದಾಕ್ಷಣ ಇಲ್ಲಿ 4,000 ಜನ ಕುಡಿತು ಸರ್ ಒಂದೇ ದಿವಸ. ಈ ಸಾಯಂಕಾಲ ಫೋನ್ ಮಾಡಿದ್ರು ನನಗೆ ಅವರು, ನಿಮ್ ತೋಟಕ್ ತಿನ್ನ ಅಂತ. ನಾನು ಅವ್ರಿಗೆ ಬನ್ನಿ ಅಪ್ಪಾಜಿ ಅಂದೆ. ಅವ್ರು ಮಧ್ಯಾಹ್ನ ಬರೋದ್ರೊಳಗಾಗಿ 4,000 ಜನ ಕುಡಿತ್ರಿ ಇಲ್ಲಿ. ಎಲ್ಲಿಂದ ರೀ? ರಾಯಚೂರು, ಲಿಂಗಸೂರು, ಆ ಕಡೆ ಗಂಗಾವತಿ, ಕೊಪ್ಪಳ, ಈ ಕಡೆ ಚಿಕ್ಕೋಡಿ, ಬೈಲಹೊಂಗಲ, ಮಂಡ್ಯ ತನಕ ಜನ ಬಂದಿರ್ ಸರ್ ಒಂದೇ ರಾತ್ರಿಯಲ್ಲಿ. ಹಿಂಗ ಅವ್ರ ಅಜ್ಜಾರಂದ್ರೆ ಅಷ್ಟು ಆಸಕ್ತಿ ಐತಿ ಸಾವಯವದ ಮೇಲೆ ರೈತರದು. ಮತ್ತೆ ನಾನು ಆ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಶಕ್ತಿ ಆಗದಿದ್ರು ಕೈಲಾದ ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ಸರ್. ಮತ್ತೆ ನಾನು ಇವಾಗ ಸ್ವಲ್ಪ ದನಗಳು ಕಡಿಮೆ ಆಗಿದ್ದಾವೆ, 40-50 ದನ ಇರ್ತಿದ್ವು ಸರ್, ಇವಾಗ ಒಂದು 20-30 ಇದಾವ. ಕೊಟ್ಟಿಗೆ ಗೊಬ್ಬರ ಅದು ನಾವು ಬಹಳ ವಿಶೇಷ ಇಲ್ಲಿದ್ದಾರೆ, ಮಾರ್ಕೆಟ್ ಮಾಡ್ಕೊಂಡು ಬರೋದಾಗ್ಲಿ ಯೂಸ್ ಮಾಡೋದಾಗ್ಲಿ ಎಲ್ಲ ನಾವು ಸ್ವತಃ ತಯಾರು ಮಾಡ್ಕೋತೀವಿ. ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಹಿಂಗ ಇವನ್ನೆಲ್ಲ ತಯಾರು ಮಾಡ್ಕೊಂಡು ನಾವು ಭೂಮಿಗೆ ಹಾಕೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗಿರುತ್ತೆ. ಮತ್ತೆ ಯಾವ್ದನ್ನು ವಿಶೇಷ ನಾವು ಹೊರಗಿನಿಂದ ತರುವಂತಹ ವ್ಯವಸ್ಥೆ ಮಾಡೋದಿಲ್ಲ. ಇದು ಎರೆಹುಳು ಗೊಬ್ಬರ ಆಗಲಿ ಎಲ್ಲಾನು ಇಲ್ಲೇ ತಯಾರು ಮಾಡಿಕೊಂಡು ನಾವು ಇದು ಮಾಡ್ಕೊಂಡಿರ್ತೀವಿ ಸರ್. ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಒಂದು ಕಡ್ಡಿ ಪಿಟಿಗೆ ಉಪ್ಪು ಇನ್ನೊಂದ್ ಏನ್ರಿ ಅದ ಹಿಂಗ ಇಷ್ಟು ಬಿಟ್ರೆ ಏನ್ ಕೊಲ್ಲುವಂತದ್ ನಮ್ಮಲ್ಲಿ ಏನಿರಂಗಿಲ್ಲ ಸರ್. ಬೇರೆ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸೋಣ, ಇದರ ಮೇಲೆ ನಾವು ಕೇಂದ್ರೀಕರಣ ಮಾಡೋಣ. ನಮ್ಮ ರೈತರು ಇತ್ತೀಚಿನ ದಿವಸದೊಳಗೆ ಜೈವಿಕ ಗೊಬ್ಬರಗಳನ್ನ ಉಪಯೋಗ ಮಾಡುವಂತದ್ದನ್ನ ನಾವು ನೋಡ್ತಾ ಇದೀವಿ, ಅದು ಅನಿವಾರ್ಯ ಕೂಡ ಆಗಿರುವಂತದ್ದು. ಮತ್ತೆ ಏನು ಬೀಜೋಪಚಾರ ಮಾಡುವ ಸಂದರ್ಭದೊಳಗಾಗ್ಲಿ ಅಥವಾ ಯಾವುದೇ ಒಂದು ರೋಗಕ್ಕೆ ನಾವು ನಿವಾರಣೆ ಮಾಡುವಂತಹ ಒಂದು ಸಂದರ್ಭದೊಳಗೆ ಜೈವಿಕ ಗೊಬ್ಬರಗಳು ಬಹಳಷ್ಟು ಉಪಯೋಗಕ್ಕೆ ಬರ್ತಾ ಇದ್ದಾವ. ಅಂತಹ ಜೈವಿಕ ಅಣುಜೀವಿಗಳು ಇವತ್ತು ನಮಗೆ ಕೃಷಿ ವಿಜ್ಞಾನಿಗಳು ಕೊಟ್ಟಂತಹ ಒಂದು ಕೊಡುಗೆ ಹೇಳಬಹುದು. ಅವು ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು, ವಿಶ್ವವಿದ್ಯಾಲಯ ಇರಬಹುದು, ಕೃಷಿ ಸಂಶೋಧನಾ ಕೇಂದ್ರಗಳಿರಬಹುದು ಅಥವಾ ರೈತ ಸಂಪರ್ಕ ಕೇಂದ್ರಗಳಿರಬಹುದು, ಅಲ್ಲಿ ಕಲ್ಚರ್ಗಳನ್ನ ಕೊಡುವಂತಹ ಒಂದು ವ್ಯವಸ್ಥೆ ಅದ, ಅದನ್ನ ತಾವು ಉಪಯೋಗ ಮಾಡಿಕೊಳ್ಬಹುದು. ಇಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿವಾನಂದ ಗಣಿಯವರು ಬಹಳ ಅದ್ಭುತವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಮಿಶ್ರ ಬೇಸಾಯ ಪದ್ದತಿಗಳನ್ನು ಅನುಸರಿಸುವುದಲ್ಲದೆ ಈ ಜೈವಿಕ ಗೊಬ್ಬರಗಳನ್ನು, ಸುಮಾರು ಜೈವಿಕ ಗೊಬ್ಬರಗಳನ್ನು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡು ಒಳ್ಳೆಯ ಒಂದು ಕಲ್ಚರ್ ತಯಾರು ಮಾಡಿ ನಮ್ಮ ರೈತರಿಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಏನೇನು ಅದಾವ ಅವ್ರ ಕಡೆ ಅನ್ನೋದ್ರ ಬಗ್ಗೆ ನಾವು ಅವರನ್ನ ಕೇಳೋಣ. ಜೈವಿಕ ಗೊಬ್ಬರಗಳಂದ್ರೆ ಬೇವಿರಿಯಾ ಭಾಷ್ಯಾನ, ವಲ್ಟಿಸಿಲಿಯಂ ಲೆಖಾಣಿಯ ಮತ್ತು ಟ್ರೈಕೋಡರ್ಮ ಹರ್ಜಾನಾಮ ಮತ್ತೆ ಬಿಡಿ 500 ಬಯೋಡೈನಾಮಿಕ್ ಲಿಕ್ವಿಡ್, ಪೆಸ್ಲೋಮೆಸಿಸ್, ನಿಮೋರಿಯಲಯ, ಬ್ಯಾಸ್ಲೆಸ್ ಅನ್ನುವಂತ ಇವು ಶಿಲೀಂಧ್ರನಾಶಕ ಕೀಟನಾಶಕ ಅಂತ ಬರ್ತಾವ, ಇವ ಅದಾವ. ಮತ್ತ ಇನ್ನ ಪೋಷಕಾಂಶ ಬ್ಯಾಕ್ಟೀರಿಯಾಗಳು ಬಂದು ಟಿ ಸುಡೋಮನಾಸು, ಅಜಿಟೋಬ್ಯಾಕ್ಟ್ರು, ಅಸಿಟೋಬ್ಯಾಕ್ಟ್ರು, ಅಜಸ್ಪ್ಲೇರಿಮ್, ರೈಸೋಬಿಯಮ್, ಪಿಎಸ್ಬಿ ಮತ್ತು ಜಿಂಕ್, ಎನ್ಪಿಕೆ ಇದೆ, ಕೆ ಮೊಬಿಲೈಸರ್, ಪೊಟ್ಯಾಸಿಯಂ ಇದೆ, ಫಾಸ್ಫರಸ್ ಇದೆ, ಮತ್ತೆ ಸಿಲಿಕಾನ್ ಇದೆ, ಪೆರಸ್ ಸೋಲ್ವೈಸಿಂಗ್ ಬ್ಯಾಕ್ಟೀರಿಯಾ ಇದೆ, ನೆಕ್ಸ್ಟ್ ಮೈಕ್ರೋ ನ್ಯೂಟ್ರಿಯಂಟ್ ಇದೆ. 20-25 ತರ ನಮ್ಮಲ್ಲಿ ಕಲ್ಚರ್ಗಳು ಸಿಗ್ತಾವ. ನನ್ನಲ್ಲಿ ಮೂಲತಃ ನಾನು ಸರ್ ಅದನ್ನ ಬೇರೆ ಕಡೆಯಿಂದ ತಂದು ಅದರೊಂದಿಗೆ ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿಕೊಂಡು ಅದರ ಜೊತೆ ಮಾತನಾಡುವಂತ ಇದಕ್ಕೆ ಇದ್ದೀನಿ. ಹಂಗಾಗಿ ಅವನು ಯೂಸ್ ಮಾಡ್ಕೋತಾವ ಮೈಕ್ರೋರೆಸ ಅನ್ನುವಂತ ಇವೆಲ್ಲ ಬ್ಯಾಕ್ಟೀರಿಯಾ ಮತ್ತು ಅಣುಜೀವಿಗಳನ್ನ ನಾನು ಸ್ವತಃ ತಯಾರು ಮಾಡಿಕೊಂಡು ಇಲ್ಲಿ ನನ್ನ ಬೆಳೆಗಳಿಗೆ ಉಪಯೋಗಿಸ್ತೀನಿ ಮತ್ತು ಹೊರಗಡೆ ರೈತರಿಗೂ ಕೊಡ್ತೀನಿ. ನಮ್ಮಲ್ಲೇ ಇವಾಗ ನಮ್ದು 40-45 ಎಕರೆ ಜಮೀನಿದೆ. ನನ್ನ ಜಮೀನಲ್ಲದೆ ನಮ್ಮ ಅಣ್ಣತಮ್ಮರು ಒಂದು 200-300 ಎಕರೆ ಜಮೀನು ಕೊಡ್ತೀನಿ ನಾನು. ಇಲ್ಲಿ ನಮ್ಮಲ್ಲಿ ಮಾತ್ರ ಫ್ರೀ ಆಗಿ ಕೊಡ್ತೀನಿ. ಅವ್ರಿಗೊಂದು ನಾವು ಹೆಲ್ಪ್ ಮಾಡಿದ್ರೆ ನಮಗೊಂದು ಅವ್ರು ಹೆಲ್ಪ್ ಮಾಡ್ತಿರ್ತಾರ, ಮತ್ತೆ ಯಾರಾದ್ರೂ ಹೊರಗಿನಿಂದ ಬಂದ್ರು ಅವ್ರಿಗೂ ಕೊಡ್ತಿರ್ತೀನಿ. ಜೈವಿಕ ಗೊಬ್ಬರಗಳನ್ನು ಕೊಡುವಂತಹ ವ್ಯವಸ್ಥೆ ನಿಮ್ಮಲ್ಲಿ ಅದ? ಮತ್ತೆ ಇವು ನಾನು ಬೀಜೋಪಚಾರ ಅಂತ ಅದರಲ್ಲೇ ಮಾಡ್ಕೋತೀನಿ. ಕಬ್ಬಿನಲ್ಲಿ ಬಂದ್ರೆ ರೈಸೋಬಿಯಮ್, ಮೆಟ್ರೈಸಿಯಮ್, ಮತ್ತೆ ಟ್ರೈಕೋಟ್ರಮಸ್ ಸೋಡೋಮೋನಸ್ ಹಾಕೋತೀನಿ. ಮತ್ತೆ ಅದ ಕಡಲೆ ದ್ವಿದಳ ಧಾನ್ಯಗಳನ್ನು ಮಾಡಿದ್ರೆ ಅದು ರೈಸೋಬಿಯಮ್, ಇವು ಟ್ರೈಕೋಟ್ರಮಸ್ ಸೋಡೋಮೋನಸ್ ಹಾಕೊಂಡೇ ಮಾಡ್ಕೋತೀನಿ. ಎಲ್ಲಾನು ಹಿಂಗ ಬೀಜೋಪಚಾರ ಮಾಡ್ಕೊಂಡು ಹಾಕ್ತೀನಿ. ನಮ್ಮ ಪೂರ್ವಜರ ಪದ್ಧತಿ ಏನಿತ್ತು ಅದನ್ನು ಬಿಟ್ಟಿಲ್ಲ. ಮತ್ತೆ ನಾನು ಹೊಸದಾಗಿನೂ ಸಹಿತ ಬಹಳ ಅಳವಡಿಸಿಕೊಂಡಿದ್ದೀನಿ. ಇದು ಏನನ್ನ ತಾವು ಮಾಡ್ತಾ ಇದ್ದಿರಲ್ಲ, ಅಣುಜೀವಿಗಳನ್ನ ಬೆಳೆಸುವಂತದ್ದು, ಅಣುಜೀವಿಗಳ ವರ್ಧನೆ ಮಾಡುವುದು, ಆಮೇಲೆ ಅಣುಜೀವಿ ಗೊಬ್ಬರಗಳನ್ನ ಮಾರಾಟ ಮಾಡುವಂತದ್ದು, ಇದೇನದಲ್ಲ ನಮ್ಮ ವಿಜ್ಞಾನಿಗಳು ಮಾಡುವಂತಹ ಒಂದು ಕೆಲಸ, ಲ್ಯಾಬೊರೇಟರಿ ಒಳಗೆ ಮಾಡುವಂತಹ ಒಂದು ಕೆಲಸ, ಅದನ್ನ ನೀವು ಯಾಕೆ ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ರಿ? ಅಲ್ಲಿ ನಮ್ಮಲ್ಲಿ ಲ್ಯಾಬೊರೇಟರಿ ತರಬೇಕಾದ್ರೆ ಒಂದು 700-300 ರೂಪಾಯಿಗೆ ಒಂದು ಲೀಟರ್ ಕಲ್ಚರ್ ತರೋದು. ಅದೇ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಲೀಟರ್ಗೆ ಒಂದ್ 10 ರೂಪಾಯಿ ತನಕ ಖರ್ಚು ಹಚ್ಚು ಬರೋದಿಲ್ಲ. 10 ರೂಪಾಯಿ ತನಕ ಬರೋದಿಲ್ಲ. 1 ರೂಪಾಯಿ ಆದ್ರೆ ಬಹಳ ಆಯ್ತು. ಸುಮ್ಮನೆ ಇನ್ನೇನು ಅದರದ್ದು ಪ್ರೊಸೀಜರ್ ಇದೆ, ಅದ್ರ ಜೊತೆ ನಿರಂತರವಾಗಿ ಇರಬೇಕು. ಮುಂಜಾನೆ ಸಾಯಂಕಾಲ ಅದನ್ನ ರೊಟೇಟ್ ಮಾಡ್ತಾ ಇರಬೇಕು. ಒಂದ್ ಬ್ಯಾಕ್ಟೀರಿಯಾದಲ್ಲಿ ಕೈ ಹಾಕಿ ಇನ್ನೊಂದು ಅದ್ರ ಜೊತೆ ಕೈ ಹಾಕಬಹುದು. ಸ್ವಚ್ಛವಾಗಿ ಕೈ ತೊಳ್ಕೊಂಡು ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಗ್ಲೌಸ್ ಹಾಕೊಂಡು ಉಪಯೋಗ ಮಾಡ್ತಾ ಇರಬೇಕು. ಅದ್ರ ಜೊತೆ ನಿರಂತರವಾಗಿರಬೇಕು. ಅದನ್ನೆಲ್ಲಾನು ನಾವು ರೂಢಿಸಿಕೊಳ್ಬೇಕು. ಈಗೇನ ಮಾಡುವಂತ ಒಂದು ಕೆಲಸ, ಅದು ಒಂದ್ ಸ್ವಲ್ಪ ನಿಮಗೆ ಕಷ್ಟದಾಯಕ ಅನಿಸೋದಿಲ್ಲ? ನಮಗ ಫಲ ಸಿಕ್ಕಾಯ್ತಂದ್ರೆ ಕಷ್ಟದಾಯಕ ಆಗೋದೇ. ಇವಾಗ ನಮ್ ಹೆಣ್ಮಕ್ಳು ಹೇಳ್ತಿದ್ದಾರೆ, ಏನ್ರಿ ಇದೆಲ್ಲ ಕಾಳು ತರೋದು, ಅವನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದು, ನಮ್ಮಲ್ಲಿ ಸಿಗ್ತಾವ ಕಾಳು ಆ ಮತ ಬೇರೆ. ನಮ್ಮ ಮನೆಯಲ್ಲೇ 6 ಗಂಟೆ ಅಂದ್ರೆ ಕೊಟ್ಟಿಗೆ ಎಲ್ಲಾನು ಸ್ವಚ್ಛ ಮಾಡ್ಕೊಂಡು ಹೆಂಡಕಾಸ್ ಅಂತೀವಿ ನಾವು, ಸಗಣಿ ಬೆಳೆಯೋದಕ್ಕೆ ಹೆಂಡಕಾಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು 6 ಗಂಟೆ ಅಂದ್ರೆ ಸ್ನಾನ ಮಾಡ್ಕೊಂಡು ಪೂಜಾ ಪುನಸ್ಕಾರ ಮಾಡ್ಕೊಂಡು ನಾವು ನ್ಯಾರಿಗೆ ತಯಾರಾಗಿರ್ತೀವಿ. ಅವಾಗ 6 ಗಂಟೆಗೆ ನ್ಯಾರಿಗೆ ತಯಾರಾಗಿರ್ತೀವಿ. ಅವಾಗ ನಮ್ಮಲ್ಲಿ ಅಡಿಗೆ ಎಲ್ಲ ಸಿದ್ಧತೆ ಆಗಿರುತ್ತೆ. ಹಂಗ ಈಗ ಇದು ನಾವು ಫರ್ಟಿಲೈಸರ್ ಅದು ತರೋದಂದ್ರೆ ಏನು ಇದೇ ರೆಡಿಮೇಡ್ ಫುಡ್ ಹೋಟೆಲ್ಗೆ ಹೋಗಿ ಖಾನಾವಳಿಗೆ ಹೋಗಿ ತಿಂದು ಬರ್ತೀವಲ್ಲ ಆ ರೀತಿ ಇದು. ಮತ್ತೆ ಅದು ನಮ್ಗೆ ಹೊಟ್ಟೆನು ಸರಿ ಉಳಿದಿಲ್ಲ, ಮತ್ತೆ ಖರ್ಚು ಹೆಚ್ಚು ಬಹಳ ಆಗುತ್ತೆ. ಮತ್ತೆ ಇದು ಏನಾಗುತ್ತೆ, ಇದು ಗಟ್ಟಿಮುಟ್ಟಾಗಿರುತ್ತೆ ನಮ್ದು ಸ್ವತಃ ಮಾಡ್ಕೊಂಡಿದ್ದು ಆ ರೀತಿ ಹೇಗೆ ಅದನ್ನೇ ತಿಳ್ಕೊಂಡು ನಾ ಸಾವಯವ ಮಾಡ್ತಾ ಇದ್ದೀನಿ. ಈಗ ಏನು ಜೈವಿಕ ಗೊಬ್ಬರ ತಾವು ಇಷ್ಟೆಲ್ಲ ತಯಾರು ಮಾಡ್ತಾ ಇದ್ದೀರಿ, ಸಾಕಷ್ಟು ಬ್ಯಾಕ್ಟೀರಿಯಾಗಳನ್ನ ಬೆಳೆಸ್ತಾ ಇದ್ದೀರಿ, ಇದು ಬೆಳೆಸಬೇಕಾಯ್ತಪ್ಪ ಅಂತಂದ್ರೂ ಅದಕ್ಕೆ ವಿಶೇಷವಾದಂತಹ ಕಾಳಜಿಯನ್ನ ನಾವು ವಹಿಸಬೇಕಾಗ್ತದೆ. ಮತ್ ಏನೇನು ನಿಮಗ ಪರಿಕರಗಳು ಸಾಧನಗಳು ಸಾಮಾನು ಬೇಕಾಗ್ತಾವ, ಯಾವ ರೀತಿ ಇದನ್ನ ಬೆಳೆಸ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳ್ಬೋದ? ಇದಕ್ಕೆ ನಾನು ಏನ್ ಮಾಡಿದ್ರಿ, ಒಂದ್ 25-30 ಲೀಟರ್ ಡ್ರಮ್ ಉಪಯೋಗಿಸ್ತೀನಿ ಜೈವಿಕ ಗೊಬ್ಬರಕ್ಕಾಗಿ. ಮತ್ ನಾ ಗಿಡಮೂಲಿಕೆ ಗೊಬ್ಬರಕ್ಕಾಗಿ ಒಂದ್ 10-10 ಡ್ರಮ್ಗಳನ್ನ ಮತ್ತೆ ಬೇರೆ ಇಟ್ಕೊಂಡಿದ್ದೀನಿ. ಮತ್ ಅದಕ್ಕೆ ನಾನು ಒಂದರಲ್ಲಿ ಡೈಲಿ ಆ ಟೈಮ್ ರೊಟೇಟ್ ಮಾಡ್ಬೇಕಾದ, ಆ ರೊಟೇಟ್ ಮಾಡೋಕ ಬ್ಲೋರ್ ಅಳವಡಿಸ್ಕೊಂಡಿದ್ದೀನಿ. ಬ್ಲೋರ್ ಆನ್ ಮಾಡಿದ್ದೀನಿ ಅಂದ್ರ ಒಂದ್ 10 ನಿಮಿಷ ಅಥವಾ 15 ನಿಮಿಷ ಅದು ಗಾಳಿ ಊದಿ ಅಲ್ಲಿ ಎಲ್ಲಾನು ರೊಟೇಟ್ ಆಗ್ತದೆ. ಹೀಗಾಗಿ ಒಂದ್ರಲ್ಲಿ ಒಂದ್ ಕೈ ಹಾಕೋದು, ಅದನ್ನ ರೊಟೇಟ್ ಮಾಡೋದು, ಮತ್ ಮುಂದ್ರೆ ಅದು ಹನಿಯೂ ತಪ್ಪದ, ಮತ್ತೆ ಅಲ್ಲಿ ಕಂಟಾಮಿನೇಷನ್ ಆಗುವಂತ ಚಾನ್ಸಸ್ ತಪ್ಪದ. ಸೋಂಕು ಆಗ್ಲಾರ್ದಂಗ್ ನೋಡ್ಕೊಳ್ತಾ ಇದ್ರಿ, ಅದನ್ನ ಕಾಪಾಡ್ಕೊಳಕ್ ಅದೊಂದು ಅನುಕೂಲ ಆಗಿದೆ ಸರ್ ನನಗೆ. ಆದ್ರೂ ಮಾಡ್ತಾ ಹೋದ್ರೆ ಅದು ಪ್ರಯತ್ನ ಅಂತ ಇರುತ್ತಲ್ಲ, ಆ ಪ್ರಯತ್ನ ನನ್ನ ಈ ರೀತಿ ಮಾಡು ಅಂತ ತಾನಾಗೆ ದಾರಿ ತೋರಿಸುತ್ತೆ. ಅಲ್ಲಿ ನಾವು ಶ್ರಮ ಪಟ್ಟ ಮಾಡ್ತಾ ಇದ್ರೆ ನನ್ನ ಈ ರೀತಿ ಮಾಡು, ನಾನ್ ನಿನಗೆ ಈ ರೀತಿ ಮಾಡಿದೆ ಅಂದ್ರೆ ನಾನ್ ನಿನಗೆ ಅನುಕೂಲ ಆಗ್ತೀನಿ ಅಂತ ಅದ ದಾರಿ ತೋರಿಸ್ತದೆ ಸರ್. ಒಮ್ಮೆಗ್ಲೆ ಎಲ್ಲರೂ ಕಲ್ತು ಹುಟ್ಟಿರೋದಿಲ್ಲ. ಈಗ ಇಂಥ ಏನ್ ಕೆಲಸ ಮಾಡ್ಬೇಕಾದ್ರೆ ನೀವು ಮೊದ್ಲು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಒಂದ್ ತಾಂತ್ರಿಕ ತರಬೇತಿ ಆಗ್ಲಿ ಅಥವಾ ತಿಳುವಳಿಕೆ ಆಗ್ಲಿ ಜಾಗೃತಿ ಆಗ್ಲಿ ಮಾಡ್ಕೊಂಡಿರ್ಬೇಕು. ನಾನ್ ತರಬೇತಿ ತಗೊಂಡಿಲ್ಲ, ಆದ್ರೂ ನನ್ನ ಹೊಲದಲ್ಲೇ ನನ್ನ ತರಬೇತಿ, ನನ್ನ ಅನುಭವನೇ ನನ್ನ ಪಾಠಶಾಲೆ. ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಏನ್ ಬಂದಿದೆ ಅಲ್ಲ, ಅವರ ತೋರಿಸಿದಂತ ಮಾರ್ಗದರ್ಶನದಲ್ಲೇ ನಾನು ಮುಂದುವರಿತಾ ಇದ್ದೀನಿ. ಅದನ್ನ ನಾನು ತೋರಿಸಿದೀನಿ, ಈ ರೀತಿ ನೀನು ಮಾಡ್ಕೊಳ್ಳೋದು ಸರಿಯಲ್ಲ, ಅದರಲ್ಲಿ ಒಂದೊಂದು ಕಂಟಾಮಿನೇಷನ್ ಆಗಿ ಏನಾದ್ರೂ ಅನಾಹುತ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಮ್ಗೆ ಡಾಕ್ಟರ್ ಎಎಸ್ ಬಿರಾದಾರ್ ಅವರೊಬ್ರು ಒಂದು ಸಲಹೆ ಕೊಟ್ಟರು. ಅವರ ಮಾರ್ಗದರ್ಶನದ ಮೇರೆಗೆ ನಾನು ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅಂತ ರಾಯಚೂರಿನಲ್ಲಿ ಇದ್ರು, ಅವರು ಈ ರೀತಿ ಮಾಡೋದ್ರಿಂದ ನನ್ನ ತೋಟಕ್ಕೆ ಒಮ್ಮೆ ವಿಸಿಟ್ ಕೊಟ್ರು. ಅವರು ರಾಯಚೂರಿನಲ್ಲಿ ಒಬ್ಬ ರಮೇಶ್ ಬೋಸ್ ಅಂತಿದ್ದಾರೆ, ಅವ್ರನ್ನ ದೊಡ್ಡ ರೈತರು, ಒಂದ್ 500-600 ಎಕರೆ ಜಮೀನ್ ಅವ್ರದ್ದು, ಅವರು ಸಾವಯವ ಮಾಡ್ತಾ ಇದಾರೆ. ಅವ್ರನ್ನ ಕರ್ಕೊಂಡ್ ಬಂದು ನನ್ನ ತೋಟಕ್ಕೆ ವಿಸಿಟ್ ಮಾಡಿಸಿದ್ರು. ವಿಸಿಟ್ ಮಾಡಿಸಿದ ತಕ್ಷಣ ಈ ರೀತಿ ನೀವು ಮಾಡ್ಕೊಳ್ಳೋದು ಸರಿಯಲ್ಲ, ಇದನ್ನ ಒಮ್ಮೆ ಲ್ಯಾಬ್ ಟೆಸ್ಟ್ ಮಾಡಿಸೋಣ ಅಂತ ಅವರಾಗೆ ಲ್ಯಾಬ್ ಟೆಸ್ಟ್ ಮಾಡಿಸಿದ್ರು ನಂದು. ಅದು ಲ್ಯಾಬ್ ಟೆಸ್ಟ್ ಮಾಡಿಸೋಕಾಗ್ಲಿ ಸರ್ ಏನ್ ಬರುತ್ತೆ, ಇಲ್ಲಿ 5:10 ಅಂತೇನೋ ಬರುತ್ತಿತ್ತಂತ ಸರ್. ನಂದು 22:28 ತನಕ ಬಂತು. ಹೀಗಾಗಿ ಅಲ್ಲೇನು ಹೈದರಾಬಾದ್ ಕಳಿಸಿದ್ರು ಸರ್ ಅವ್ರ ಲ್ಯಾಬ್ ಟೆಸ್ಟ್ಗೆ. ಅವರೇ ಬಂದು ಸ್ವತಃ ನನಗ ಇಲ್ಲಿ ಬಂದು ಅದನ್ನ ಪರೀಕ್ಷೆ ಮಾಡಿಕೊಂಡು ಇಲ್ಲಿ ಸುತ್ತಾಡಿದ್ರು. ಸುತ್ತಾಡಿಕೊಂಡು ಯಾಕೆ ಈ ರೀತಿ ಕಲ್ಚರ್ಗಳ ಕೌಂಟ್ ಹೆಚ್ಚು ಬಂದಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರು ಸರ್. ಅಬ್ಸರ್ವ್ ಮಾಡಿದ ತಕ್ಷಣ ಈ ಗುಡಿಸಲನ್ನ ಒಂದು 4 ಸುತ್ತು ಸುತ್ತಾದ್ರು, ಅಲ್ಲಿಲ್ಲ ಅದು ಒಳಗಡೆ ಇದೆ ಅಂತ ನಾ ಹೇಳಿದರೆ, ಅದು ಗೊತ್ತಪ್ಪ ನಮಗೆ ಲೆಕ್ಕಾಚಾರ ಹೆಚ್ಚಿಗೆ ಬಂದಿದೆ, ನಮ್ಮಲ್ಲಿ ಇರೋಕ್ಕಿಂತಲೂ ನಿಂದು ಹೆಚ್ಚಿಗೆ ಬಂದಿದೆ. ಆ ರೀತಿ ಹೆಚ್ಚಿಗೆ ಬರಬೇಕಾದ ಕಾರಣ ಏನು? ಹಾ, ನಿಮ್ಮಲ್ಲಿ ಸುತ್ತಮುತ್ತ ಹಸಿರಾದ ಬೆಳೆ ಇದೆ, ಗಿಡ ಗಂಪಡಿ ಇದಾವೆ, ಮತ್ತ ನ್ಯಾಚುರಲ್ ಆಗಿ ಈ ರೀತಿ ಗುಡಿಸಲ ಹಾಕೊಂಡಿದ್ಯಾ ಅಂದಾಕ್ಷಣ ಇದಕ್ಕೆ ಎಷ್ಟು ಟೆಂಪರೇಚರ್ ಬೇಕೋ ಅಷ್ಟು ಟೆಂಪರೇಚರ್ ಮೇಂಟೈನ್ ಮಾಡಿಕೊಂಡು ಮತ್ತ ನೀನು ಅದನ್ನ ಬಹಳ ಜಾಗೃತೆ ವಹಿಸಿಕೊಂಡು ಸ್ವಚ್ಛತೆ ಕಾಪಾಡಿಕೊಂಡು ಹೋಗಿದ್ಯಾ, ಅದಕ್ಕಾಗಿ ಈ ರೀತಿ ಉಳ್ಕೊಂಡಿದೆ ನಿನ್ನಲ್ಲಿ, ಇದಕ್ಕೆ ನಮ್ಮ ಮೆಚ್ಚುಗೆ ಯೋಗಪಡಿಸ್ತೀವಿ ಅಂತ ಹೇಳಿ ನನಗೊಂದು ಅವಾಗ ಪ್ರಶಸ್ತಿಯನ್ನು ಕೊಟ್ಟು ಹೋದ್ರು ಅವರು. ನಾನೇನು ಯಾವ್ದಕ್ಕೂ ಅರ್ಜಿ ಹಾಕಿಲ್ಲ, ಏನಿಲ್ಲ ಸರ್. ಮತ್ತೆ ಯಾವ ಇಂಥ ಅಧಿಕಾರಿಗಳ ಜೊತೆ ಗುರುತಿಸಿಕೊಂಡವನು ಅಲ್ಲ ಸರ್. ಅಂದ್ರೆ ಈಗ ನಿಮ್ಮ ಏನು ಜೈವಿಕ ಗೊಬ್ಬರದೊಳಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿದೆ, ಅದು ಬಹಳ ಒಳ್ಳೆ ಲಕ್ಷಣ, ಬಹಳ ಒಳ್ಳೆ ಒಂದ್ ಫಲಿತಾಂಶ ಅದು ಅನ್ನುವಂತ ಮಾತನ್ನ ಅವ್ರು ನಿಮಗೆ ಹೇಳಿದ್ರು, ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅವರು. ಅವಾಗಿಂದ ಇದನ್ನ ತಯಾರು ಮಾಡ್ತಾ ಇದ್ದೀರಿ? ಇದು ನಾನು ಒಂದು 12-13 ವರ್ಷಗಳಿಂದ ತಯಾರು ಮಾಡ್ತಾ ಇದ್ದೀನಿ ಸರ್. ಮುಂದ್ರಿ ನಾನು ಮಾಡ್ಕೊಳ್ಳುವಂತದ್ದು, ಇವಾಗ ನಮ್ಮಲ್ಲಿ ದನಗಳು ಇದು ಅಂದ್ರೆ ನಮ್ಮ ಗಿನ ಸಾಲ ಸಿಗುತ್ತೆ ನಮಗೆ. ಆ ಗಿನ ಸಾಲ ನಮ್ದು ಆಪರೇಷನ್ ಆಗಿದೆ, ಕೈ ಹೊಡಿತಿದೆ, ಮೈ ಹೊಡಿತಿದೆ, ನಾನು ಗಿನ ಸಾಲ ಉಣ್ಣೋದಿಲ್ಲ ಅನ್ನುವಂತ ಲಕ್ಷಣಗಳು ಬರೀ ನಮ್ಮಲ್ಲಿ ಇವಾಗ. ಆದ್ರೂ ಹೆಚ್ಚಿಗಾದಾಗ ಈ ಗಿನ ಸಾಲಿಂದ ಒಂದು ಔಷಧಿ ಮಾಡ್ತಾನೆ ನಮ್ ಶಿವಾನಂದ ಗಣಿ ಅಂತ ಹೇಳಿ, ಆ ಗಿನ ಸಾಲಲ್ಲಿ ನಾನು ಒಡೆಯಲಾರದ ಕೋಳಿ ಮೊಟ್ಟೆಯನ್ನು ಹಾಕಿದ್ರೆ ಅದು 21 ದಿನದಲ್ಲಿ ಕರಿಗೆ ನೀರಾಗುತ್ತೆ. ಅದಕ್ಕೆ ನಾನು ಒಳಮುಚ್ಕೊಳ್ಳ ಮುಟ್ಟಿದ್ರೆ ಮುನಿ ಒಂದು ಲಿಂಬೆ ಹಣ್ಣು ಸೇರಿಸ್ತೀನಿ, ನೆಕ್ಸ್ಟ್ ಬೆಲ್ಲ ಸೇರಿಸ್ತೀನಿ, ಪಪ್ಪಾಯಿ ಹಾಲು ಸೇರಿಸ್ತೀನಿ. 21 ದಿನ ಇಟ್ಟರೆ ಅದಕ್ಕೆ ಇಂಥ ಹಾಲ್ಸ್ನ ಬಾಟ್ಲಲ್ಲಿ ಅದು ಏನಾಗುತ್ತೆ, ತತ್ತಿ ಕವಚ ಇರುತ್ತಲ್ಲ ಅಷ್ಟು ಬಿರುಸಾಗಿರ್ತದೆ, ಯಾವ ತಿಪ್ಪೆಯಲ್ಲಿ ಮತ್ತ ಗೊಬ್ಬರದಲ್ಲಿ ಮಣ್ಣಲ್ಲಿ ಅದು ಕರಗೋದಿಲ್ಲ, ಅದು ಸಹಿತ ಕರಿಗಿ ನೀರಾಗುತ್ತೆ, ದ್ರವಣ ಆಗುತ್ತೆ. ಹಾ, ಅದು ನನಗ ಬೆಳಿಗ್ಗೆ ಟಾನಿಕ್ ಆಗಿ ಅದರಿಂದ ಪೌಷ್ಟಿಕಾಂಶ ಆಗಿ ನಾನು ಅದನ್ನ ಉಪಯೋಗ ಮಾಡ್ಕೋತೀನಿ, ಬಳಸ್ತಾ ಇದ್ದೀನಿ. ಸಾಕಷ್ಟು ಪ್ರಯೋಗಗಳನ್ನ ತಾವು ಮಾಡ್ತಾ ಇದ್ದೀರಿ. ಈಗೇನು ಜೈವಿಕ ಗೊಬ್ಬರ ತಯಾರು ಮಾಡಿ ಸುಮಾರು 12-13 ವರ್ಷದಿಂದ ನಮ್ಮ ರೈತರಿಗೂ ಕೂಡ ತಾವು ಕೊಡ್ತಾ ಇದ್ದೀರಿ, ಅವರ ಅಭಿಪ್ರಾಯ ಏನದ? ನನ್ನಲ್ಲಿ ಡೈಲಿ ಒಂದು 100-700 ತನಕ ಇವಾಗ ಫೋನ್ ಬರ್ತಾವ ನನಗ, ಎಲ್ಲರೂ ಮಾಹಿತಿ ತಿಳ್ಕೊಳ್ಳಕ. ಮತ್ತೆ ಅವ್ರ ಕನ್ನೇರಪ್ಪರು ಬಂದ ಹೋದ್ರಲ್ಲ, ಅವಾಗ 700-1000 ತನಕ ಫೋನ್ ಬಂದವ ನನಗ. ಮತ್ತೆ 100-200 ಜನ ಇಲ್ಲಿ ಬಂದು ಹೋಗಿದಾರ ಡೈಲಿ. ಈಗೇನ ಈ ಜೈವಿಕ ಗೊಬ್ಬರ ಅವ್ರಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿ, ಮತ್ತೆ ಹೆಚ್ಚಿನ ಮಾಹಿತಿನು ನಾ ಈ ರೀತಿ ಗಿಡಮೂಲಿಕೆಗಳಿಗೆ ಹೆಂಗ್ ತಯಾರು ಮಾಡ್ಕೋಬೇಕು, ಮತ್ತೆ ಅಂತಿಂತ ಪೌಷ್ಟಿಕಾಂಶಗಳನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಎಲ್ಲಾನು ಧಾರಾಳವಾಗಿ ಬಿಚ್ಚಿಡ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಏನ್ ತೊಂದರೆ ಇಲ್ಲ, ಮುಚ್ಚಿಟ್ಕೊಳ್ಳುವಂತದ್ದೇನಿಲ್ಲ. ನಾನು ನಾಳೆ ಸತ್ಯ ಅಂದ್ರೆ ನಾನು ಕಟ್ಕೊಂಡಂತ ಇನ್ನೊಬ್ರಿಗೂ ದಾರಿ ದೀಪ ಆಗ್ಬೇಕು,